ಆಸಾಗಿ ವರದಲೈ ಪೋಯಿ ಕಡಲಿಗ ಪೊಂಗು ನೀ ಪ್ರೇಮ ನಾ ಪ್ರೇಮ ನೀ ಪೇರೆ ನಾ ಪ್ರೇಮ ನದಿ ನೀವು ಕಡಲಿ ನೇನು ಮರಿಚಿ ಪೋಬೋ ಕುಮಾರ ಮಮದ ನೀವೇ ಕಡಲಿಗ ಪೊಂಗು ನೀ